ಪ್ರವೀಣ್, ಈ ಸಲ ಹಬ್ಬಕ್ಕೆ ನಮ್ಮ ಹಳ್ಳಿಗೆ ಬರೋ. ಆ ಹಳ್ಳಿಗೆಲ್ಲ ಯಾರೋ ಬರ್ತಾರೆ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ. ದೂರವಾಣಿ ಸಂಖ್ಯೆಗಳು 0828227081 ಹಾಗೂ 274900 ಹಾಗೂ ವಾಟ್ಸ್ಆಪ್ ಮೆಸೇಜ್ ಮಾಡಲು ಮೊಬೈಲ್ ಸಂಖ್ಯೆ 9481572606. ನೆನಪಿಡಿ, 26ನೇ ತಾರೀಕು ಬುಧವಾರ ಸಂಜೆ 6:51-7:30 ಚುನಾವಣೆಗೆ ಸಂಬಂಧಿಸಿದಂತೆ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೀಡಿಯಂ ವೇವ್ ತರಂಗಾಂತರ 444.44 meters ಹಾಗೂ ಎಫ್ಎಂ ತರಂಗಾಂತರ 103.5 megahertz ಇಲ್ಲಿ ಪ್ರಸಾರವಾಗಲಿದೆ. ಪ್ರವೀಣ್, ಈ ಸಲ ಹಬ್ಬಕ್ಕೆ ನಮ್ಮ ಹಳ್ಳಿಗೆ ಬರೋ. ಆ ಹಳ್ಳಿಗೆಲ್ಲ ಯಾರೋ ಬರ್ತಾರೆ. ನೀನು ಬಿಜೆಪಿ ಸರ್ಕಾರ ಬಂದ್ಮೇಲೆ ಯಾವ ಹಳ್ಳಿಗೂ ಹೋಗಿಲ್ಲ ಅನ್ಸುತ್ತೆ. ಹೌದಾ? ಅಂತದೇನ್ ಮಾಡಿದ್ದಾರೆ ಬಿಜೆಪಿ ಸರ್ಕಾರದವರು? ಈಗ ಮನೆ ಮನೆಗೆ ನೀರ್ ಕೊಟ್ಟಿದ್ದಾರೆ, ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ, ಟಾಯ್ಲೆಟ್ ಕಟ್ಸಿದ್ದಾರೆ, ಆಮೇಲೆ ರೋಡ್ ಮಾಡಿದ್ದಾರೆ, ಇಂಟರ್ನೆಟ್ ಇದೆ, ಸಿಟಿಲ್ ಸಿಗೋ ಎಲ್ಲಾ ಸೌಕರ್ಯಗಳು ಹಳ್ಳಿಯಲ್ಲಿ ಸಿಗ್ತಾ ಇದೆ. ಓ ಹೌದಾ? ಯಾವಾಗ ಬರ್ಲಿ? ನಾಳೆನೂ ಹೊರಡ್ತಾ ಇದ್ದೀನಿ, ನೀನು ಬಂದ್ಬಿಡು. ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಯೇ ಭರವಸೆ. ಬಿಜೆಪಿಗೆ ಮತ ನೀಡಿ. ಎಲ್ಲರಿಗೂ ನಮಸ್ಕಾರ. ನಾನು ಸೆಲ್ವಮಣಿ, ಜಿಲ್ಲಾಧಿಕಾರಿಗಳು ಶಿವಮೊಗ್ಗ ಕೆಲಸ ಮಾಡ್ತಾ ಇದ್ದೀನಿ. ಬರುವ 26ನೇ ತಾರೀಕು ಸಂಜೆ 7:30 ವಿಧಾನಸಭಾ ಎಲೆಕ್ಷನ್ ಪರವಾಗಿ ನಮ್ಮ ಆಲ್ ಇಂಡಿಯಾ ರೇಡಿಯೋದಲ್ಲಿ ನೇರ ಪ್ರಸಾರವನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ಈ ನಾವು ನೇರವಾಗಿ ಮಾತಾಡೋಣ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಸ್ನೇಹಲ್ ಲೋಖಂಡೆ, ಶಿವಮೊಗ್ಗ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ. ಬರುವ 26ನೇ ತಾರೀಕಿಗೆ ಆಕಾಶವಾಣಿಯಲ್ಲಿ 6:50-7:30 ನಾನು ಆಕಾಶವಾಣಿಯಲ್ಲಿ ಇರ್ತೀನಿ. 10 May ಏನ್ ಚುನಾವಣೆ ಬರ್ತಾ ಇದೆ, ಆ ಚುನಾವಣೆ ಸಲುವಾಗಿ ಮಾತಾಡೋಣ, ನಿಮ್ ಜೊತೆ ಚರ್ಚೆ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಕೇಳುಗರೆ, ಚುನಾವಣೆಗೆ ಹಾಗೂ ಸ್ವೀಪ್ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 0828227081 ಹಾಗೂ 274900 ಹಾಗೂ ವಾಟ್ಸ್ಆಪ್ ಮೆಸೇಜ್ ಮಾಡಲು ಮೊಬೈಲ್ ಸಂಖ್ಯೆ 9481572606. ನೆನಪಿಡಿ, 26ನೇ ತಾರೀಕು ಬುಧವಾರ ಸಂಜೆ 6:51-7:30 ಚುನಾವಣೆಗೆ ಸಂಬಂಧಿಸಿದಂತೆ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೀಡಿಯಂ ವೇವ್ ತರಂಗಾಂತರ 444.44 meters ಹಾಗೂ ಎಫ್ಎಂ ತರಂಗಾಂತರ 103.5 megahertz ಇಲ್ಲಿ ಪ್ರಸಾರವಾಗಲಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ, ಮಾವು ತೆಂಗು ಹಾಗೂ ಅಡಿಕೆ ಕೃಷಿಯ ಅನುಭವ. ಈ ಕುರಿತು ತರೀಕೆರೆ ತಾಲೂಕಿನ ಟಿಆರ್ ಲೋಕೇಶ್ ಅವರೊಡನೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಲೋಕೇಶ್ ಎಂಬ ರೈತರು ನಮ್ಮೊಂದಿಗಿದ್ದಾರೆ. ಅವರು ಒಂದು ಕೃಷಿ ಅನುಭವವನ್ನು ಕೇಳೋದಾದ್ರೆ, ಅವರು ಅಡಿಕೆ ಬೆಳೆದಿದ್ದಾರೆ, ಮಾವು ಕೂಡ ಹಾಕಿದ್ದಾರೆ, ತೆಂಗಿನ ಕೃಷಿ ಕೂಡ ಮಾಡಿದ್ದೀನಿ ಅಂತ ಹೇಳಿದ್ರು. ಅವರ ಒಂದು ಅನುಭವವನ್ನು ಅವರಿಂದನೇ ಕೇಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಲೋಕೇಶ್ ಅವರೇ. ನಮಸ್ಕಾರ. ನಮಸ್ತೆ ಲೋಕೇಶ್ ಅವರೇ. ತಮ್ಮ ಒಂದು ಕೃಷಿ ಅನುಭವ ನಮ್ಮೊಂದಿಗೆ ಹಂಚಿಕೊಳ್ಳೋದಾದ್ರೆ. ಮಾವಿನ ಬೆಳೆ 3 acres, ಅದರೊಳಗೆ ತೆಂಗು ಹಾಕಿದೀವಿ. ನಾವು ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕೊಂಡ್ಬರ್ತಿದ್ದೀವಿ. 3 acres ಒಳಗೂ ತೆಂಗು ಹಾಕಿದೀವಿ, ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ. ಈ ಒಂದು ಕೃಷಿನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರ ತಾವು? ಸುಮಾರು ನಾವು ಸಣ್ಣದಿಂದ ಮಾಡ್ತಿದ್ವಿ. ನಾವು ಅಡಿಕೆ ಬೆಳೆ ಒಂದ ಸುಮಾರು ಒಂದು 35-40 ವರ್ಷದಿಂದ ಮಾಡ್ತಾ ಇದ್ವಿ. ಏನಕ್ಕೋಸ್ಕರ ನಿಮ್ಗೆ ಈ ಕೃಷಿ ಬಗ್ಗೆ ಆಸಕ್ತಿ ಬಂದಿದ್ದಕ್ಕೆ ಕಾರಣ ಏನು? ಆಸಕ್ತಿ ಎಂದಿನಿಂದ, ನಮ್ಮ ಅಪ್ಪರು ಜಮೀನ್ದಾರು, ನಾವು ಹೋದಿಲ್ಲ, ಅದನ್ನ ಮುಂದುವರ್ಸ್ಕೊಂಡ್ ಬಂದಿದ್ವಿ. ಮೊದಲು ರಾಗಿ, ಹುರುಳಿ, ಜೋಳ ಇದೆಲ್ಲ ಬೆಳೀತಿದ್ದು. ರೀತಿಯನ್ನು ನಿರ್ವಹಿಸಿರ ಕೂಲಿ ಒಂದು ವಿಚಾರದಲ್ಲಿ? ಕೂಲಿ ಏನು ನಾವು ಕರ್ಕೊಳಲ್ಲ, ಸ್ವಂತ ಕೆಲಸನೇ ಮಾಡ್ತೀವಿ ನಾವು. ಅಲ್ಲೇ ಹಿಂದಿನಿಂದ ಕೆಲಸನೇ, ಈಗಲೂ ಕೆಲಸ ಮಾಡ್ತೀವಿ. ನಮ್ಮ ಟೈಮೇ ಸಿಗಲ್ಲ ನಾವೇ, ಹಂಗಾಗಿ ನಾವೇ ಸ್ವಂತವಾಗಿ ಕೆಲಸ ಮಾಡ್ತೀವಿ. ಗುಣ ಎರೆಯೋದು, ಗೊಬ್ಬರ ಹಾಕೋದು. ಈ ಖರ್ಚಿನ ಬಗ್ಗೆ ಹೇಳಿದ್ರೆ ಎಷ್ಟು ಖರ್ಚು ಬಿಡ್ಬೋದು ಅಂತ ಹೇಳ್ತೀರಿ? ಸುಮಾರು ಅದರಲ್ಲಿ 2 ವರ್ಷಕ್ಕೊಂದ್ಸಲ ಒಂದು ಕಾಲ ಅದರಲ್ಲಿ ಆದಾಯ ಬರೋದೆಲ್ಲ 0.5% ಆಗುತ್ತೆ. 1,00,000 ಆದಾಯ ತಗೊಂಡ್ರೆ ಒಂದು 25,000 ಹಾಕ್ಲೇಬೇಕು 2 ವರ್ಷ. ಜಾಸ್ತಿ ಅಂದರೆ ಒಂದು 30,000 ಬರುತ್ತೆ ಎಕರೆಗೆ. ಬಂದಂತ ಒಂದು ಇಳುವರಿಲಿ ಯಾವ ರೀತಿ ಮಾಡ್ತೀರಾ? ನೀವೇ ಚೇಣಿ ಮಾಡ್ತೀರಾ ಅಥವಾ ಬೇರೆಯವ್ರಿಗೆ ಕೊಡ್ತೀರಾ? ಯಾವ ಥರ ಮಾಡ್ತೀರಾ? ನಾವು ಬೇರೆಯವ್ರಿಗೆ ಚೇಣಿ ಕೊಡ್ತೀವಿ, ನಾವೇನು ಸದ್ಯಕ್ಕೆ ಮಾಡ್ತಿಲ್ಲ, ಈಗ ಬೇರೆಯವ್ರಿಗೆ ಕೊಡ್ತೀವಿ. ಲಾಸ್ ಏನು ಅನ್ಸಲ್ವಾ? ಲಾಸ್ ಅನ್ನಿಸ್ತೆ, ಲೇಬರ್ಸ್ ಖರ್ಚುಗಳು ಜಾಸ್ತಿ, ಹಂಗಾಗಿ ನಮ್ಮನೆ ಜಾಸ್ತಿ ಹೆಚ್ಚಿಗೆ ದೊಡ್ಡ ಜಾಸ್ತಿ ತೋಟ ಇದ್ರೆ ಸ್ವಂತವಾಗಿ ಮಾಡ್ಬೋದು, ಒಂದು ಸ್ವಲ್ಪ ಅಲ್ಲ ಜಾಗದ ತೊಂದರೆ. ಹಂಗಾಗಿ ನಾವು ಬೇರೆಯವರಿಗೆ ಚೇಣಿ ಇಟ್ಕೊಂಡವರಿಗೆ ಕೊಟ್ಬಿಡ್ತೀವಿ. ಅಂದ್ರೆ ಅವರೇನು ಇಲ್ಲಿಗೆ ಬರ್ತಾರ ಅಥವಾ ನೀವೇ ಇದು ಮಾಡ್ತಾರ? ಅವರೇ ಕೊಯ್ಕೊಂಡು ಹೋಗ್ಬಿಡ್ತಾರೆ, ನಮ್ದೇನಿಲ್ಲ. ನಾವೇನು ನಿಗಾ ಮಾಡೋದು, ತೋಟ ಕ್ಲೀನಾಗಿ ಇಟ್ಕೊಳ್ಳೋದಷ್ಟೇ. ಈ ಸರಿ ಬಂದಂತ ಆದಾಯದ ಬಗ್ಗೆ ಹೇಳೋದಾದ್ರೆ, ಈ ಸತಿ ಸ್ವಲ್ಪ ಇಳುವರಿ ಕಡಿಮೆ, ಮರಕ್ಕೆ 20 ಕೆಜಿ ಬರೋದು. ಈ ಸಲ ವಾತಾವರಣ ಏನೋ ಒಟ್ಟಾಗಿ 15 ಕೆಜಿ ಬಂದಿದೆ. ವಾತಾವರಣ ವೈಪರೀತ್ಯ ಅಂತೇಳಿ ಎಷ್ಟು ಮಟ್ಟಿಗೆ ವೈಪರೀತ್ಯ ಆಗಿದೆ ಈ ಕಡೆ? ಮಳೆಯಿಂದ ಅಂತ ಹೇಳ್ಬೋದು. ಮಳೆ ಹೆಚ್ಚಿಗೆ ಆಗಿ, ಮಳೆನೂ ಹೆಚ್ಚಿಗೆ ತೀರಾ ಹೆವಿ ಆಯ್ತು. ಆ ಮಳೆಯಿಂದ ಒಂದು ಸ್ವಲ್ಪ ಇಳುವರಿ ಕಡಿಮೆ ಇರ್ಬೋದು ನನ್ನ ಅನುಭವ. ಈ ಮಳೆ ಬಂದಾಗ ತಾವು ನೀರು ನಿಲ್ಲುತ್ತೆ ಅಡಿಕೆ ಗಿಡದ ಮಧ್ಯದಲ್ಲೆಲ್ಲ, ಆ ಸಮಯದಲ್ಲಿ ತಾವು ಯಾವ ರೀತಿಯಾದ ಒಂದು ನಿರ್ವಹಣೆ ಮಾಡಿದ್ರಿ? ಕಪ್ಪಾಡಿತೀವಿ, ನೀರು ನಿಲ್ದಂಗೆ ಕಪ್ಪಾಡೋದು, ಆಚೆ ಹೋಗಂಗೆ ತೋಟದಿಂದ ಕಪ್ಪಾಡಿದ್ವಿ. ಕಪ್ಪಾಡ್ದಾಗ ನಿಲ್ಲಲ್ಲ ಅಂತಾನ? ನಿಲ್ಲಲ್ಲ ನಿಲ್ಲಲ್ಲ, ಬಸಿ ಇತ್ತು ಎಷ್ಟೇ ಆಗ್ಲಿ ಬಸ್ತು. ನೀರು ಮಣ್ಣೊಳಗಲ್ದೆಲ್ಲ 1.5 ಅಡಿ ಹೊಡೆದ್ಬಿಟ್ರೆ ಮಣ್ಣೊಳಗಲ್ದೆಲ್ಲ ಬಸಿ ಕಾಲೇ ಹೋಗಿ ಹೊರಗೆ ಹೋಗುತ್ತೆ. ಸ್ವಲ್ಪ ಎಷ್ಟೋ ಅನುಕೂಲ ಆಗುತ್ತೆ, ಶೀತ ಜಾಸ್ತಿ ಆಗಲ್ಲ. ಜೊತೆಗೆ ತೆಂಗಿನ ಕೂಡ ಬೆಳೆದಿದ್ದೀನಿ ಅಂತ ಹೇಳಿದ್ರೆ, ಎಷ್ಟು ಮರ ಹಾಕಿದಿರ ತೆಂಗಿನ ಮರ? 60 ಹಾಕಿದೀವಿ. ಅದ್ರದ್ದೊಂದು ಇಳುವರಿ ಬಗ್ಗೆ ಹೇಳೋದ್ರೆ? ಅದು ಪರವಾಗಿಲ್ಲ, ಈಗ ದಶ ನುಂಗ್ತಾ ಇದೆ, ಲೇಟಾಗಿ ಹಾಕಿದ್ದು. ಯಾವ ಸೈಡಿಂದ ಅದು ತೆಂಗಿನ ಮರ? ಅದು ಇಲ್ಲದೆ ಇಲ್ಲೇ ಅಕ್ಕಪಕ್ಕ ತಗೊಂಡು ಹಾಕಿದೀವಿ. ಅಂದ್ರೆ ಕೆಲವರು ತಿಪ್ಟೂರು ತಳಿ ಹಾಕ್ತಾರೆ, ನೀವು ಯಾವ ರೀತಿ? ಇಲ್ಲ ಅದು ನಮಗೆ ನಂಬಿಕೆ ಇಲ್ವಲ್ಲ, ನಾವೇ ಪರಿಚಯ ಇದ್ದವರು ಮರದ ಕೆಡುಕೊಂಡು ಬೀಜ ಮಾಡಿಬಿಟ್ಟು ಹಾಕಿದೀವಿ. ಅದನ್ನು ತಾವೇ ಬೀಜ ಮಾಡಿದ್ದು? ಅದನ್ನು ತಾವೇ ನಾವು ಬೀಜ ಮಾಡಿ. ಯಾವ ರೀತಿ ಬೀಜ ಮಾಡ್ಕೊಂಡ್ರಿ? ಏ ಮರಳು ಹಾಕ್ಬಿಟ್ಟು ಒಂದು 1/4 ಇಂಚು ಒಂದು ಸ್ವಲ್ಪ ತೆಳ್ಳು ಮಣ್ಣು ಅಳ್ಬಿಟ್ರೆ ಅದೇನು ಇಲ್ಲ, ಆಟೋಮೆಟಿಕ್ ಆಗಿ ಗೊಟ್ಟ ಇದೊಳ್ಳುತ್ತೆ, ಸುಳಿ ಇದಾಗುತ್ತೆ, ಏನು ತೊಂದರೆ ಇಲ್ಲ. ಸುಮಾರು ದಿವಸದಲ್ಲಿ ಒಂದು 2-3-4 ಕರಿ ಆದಮೇಲೆ ಕಿತ್ತಾಕ್ಬಿಡುತ್ತೆ. ಎಷ್ಟು ವರ್ಷ ಆಯಿತು ನೀವೀಗ ತೆಂಗಿನ ಮಾಡ್ತಾ ಇರೋದು? ಇಲ್ಲ ನಾವೇ ಅದೇ ಉದ್ಯೋಗ ಮಾಡಲ್ಲ, ನಮಗೆ ಬೇಕಾದ್ದನ್ನ ಎಷ್ಟು ಬೇಕಷ್ಟು ಹಾಕಂತೀವಿ. ಒಂದು ವರ್ಷ. ಎಷ್ಟು ಅಡಿ ಅಂತರದಲ್ಲಿ ಒಂದೊಂದು ಮರ ನೆಟ್ರ? 40 ಅಡಿ ಒಂದು ಅಂತರ. ಸೈಡಲ್ಲಿ ಸುತ್ತಲೂ ಹಾಕ್ತೇವೆ, ಮಾವಿನ ಗಿಡದಲ್ಲೇ ಹಾಕಿದ್ದೀನಿ ನಾನು. ಅಂದ್ರೆ ಒಟ್ಟಿಗೆ ಈ ಅಡಿಕೆ, ತೆಂಗು, ಮಾವು ಜೊತೆಗಿದ್ದಾಗ ಯಾವ ರೀತಿ ನಿರ್ವಹಿಸ್ತೀರಾ ಈ ಮೂರನ್ನು? ನಿರ್ವಹಿಸ್ತೀವಿ ಅಂತಂದ್ರೆ ಒಂಚೂರು ನಿಗಾ ಜಾಸ್ತಿ ತಗೊಂಡ್ರೆ ಏನು ತೊಂದರೆ ಇಲ್ಲ ಅನ್ನೋದು ನನ್ನ ಅನುಭವ. ಈಗ ಅದು ಡಬಲ್ ಮಾಡ್ಬೇಕು, ಒಂಚೂರು ಡಬಲ್ ಖರ್ಚು ಬರುತ್ತೆ ಜಾಸ್ತಿ, ಅದರ ಹೊರತು ಅದಕ್ಕೂ ಆಗುತ್ತೆ. ಸ್ವಲ್ಪ ದೂರ ಹಾಕಿದ್ರೆ ಒಳ್ಳೇದು ನನ್ನ ಅನುಭವ. ಅಂದ್ರೆ ತೆಂಗನ್ನ ದೂರ ಹಾಕ್ಬೇಕು, ದೂರ ಹಾಕಿದ್ರೆ ಇಳುವರಿಗೆ ಇಬ್ಬರಿಗೂ ಎಲ್ಡಕ್ಕೂ ತೊಂದರೆ ಆಗಲ್ಲ, ಮಾವಿಗೂ ತೊಂದರೆ ಆಗಲ್ಲ, ತೆಂಗಿಗೂ ತೊಂದರೆ ಆಗಲ್ಲ. ಸ್ವಲ್ಪ ಮೇಕ್ ಹೋದ್ರೆ ಅದಾಗೆ ಅದು ಫಸಲು ಕೊಡುತ್ತೆ. ಮಾವಿನ ಕೃಷಿ ಅಂತ ಹೇಳಿದ್ರೆ ಯಾವ ಮಾವು ಹಾಕಿದ್ರಿ, ಎಷ್ಟು ವರ್ಷದಿಂದ ಇದನ್ನು ಮಾಡ್ತಾ ಇದ್ರಿ? ನಾವು ಮಾವು 15 ವರ್ಷ ಆಯ್ತು ಹಾಕಿ. ಯಾವ್ಯಾವ ಮಾವು ಹಾಕಿದಿರಿ? ಬಾದಾಮಿ ನಾವು ಒಂದೇ, ಬೇರೆ ಜಾತಿ ಹಾಕಿಲ್ಲ, ಬರೇ ಬಾದಾಮಿ ನಾವು ಹಾಕಿರೋದಷ್ಟೇ. ಇಳುವರಿ ಎಷ್ಟು ವರ್ಷದಿಂದ ತಗೋತಾ ಇದ್ರ ಮಾವಿಂದು? ಸುಮಾರು ಒಂದು 8-9 ವರ್ಷ ಆಯ್ತು. ಪ್ರಾರಂಭದಲ್ಲಿ ಆ ಮಾವಿನ ಗಿಡಗಳನ್ನ ಎಲ್ಲಿಂದ ತಂದ್ರಿ ತಾವು? ಇಲ್ಲ ಹೊರಗಳಿಂದ ಬಂದಿದ್ದು, ಆ ಕಡೆ ಅಂತಾರಲ್ಲ ಹೊರಗಡೆಯಿಂದ ತಂದ್ಕೊಡ್ತಾ ಇದ್ರು ಏಜೆಂಟು, ಅಲ್ಲಿಂದ ತಗೊಂಡ್ವಿ. ಏನು ತೊಂದರೆ ಇಲ್ಲ ಬೀಜ, ಏನು ತೊಂದರೆ ಇಲ್ಲ, ಇಳುವರಿ ಪರವಾಗಿಲ್ಲ. ಮಳೆ ಕಡಿಮೆ ಆಗ್ಬೇಕು ಮಾವು. ಈಗ ಎಷ್ಟು ಸಸಿ ಹಾಕಿದ್ರಿ? 150 ಹಾಕಿದ್ದು, 3 ಎಕರೆ. 3 ಎಕರೆ ತುಂಬ? ಹಾಂ 3 ಎಕರೆ ತುಂಬ ಹಾಕಿದ್ವಿ. ಎಷ್ಟೆಷ್ಟು ಅಂತರದಲ್ಲಿ ಒಂದೊಂದು ಗಿಡ ಹಾಕಿರೋದು? ಒಂದು 30 ಅಡಿಗೆ ಹಾಕಿದ್ವಿ. ಅದ್ರ ನಿರ್ವಹಣೆಯಲ್ಲಿ ಯಾವ ಥರ ಮಾಡ್ತೀರಿ ಮಾವಿಗಿಂತ? ಯಾವ ರೀತಿ ಗೊಬ್ಬರ ಕೊಡ್ತೀರಿ, ಯಾವ ತರ? ಅದೇ ಆ ತೆಂಗಿನ ಗುಂಡಿಯಲ್ಲಿ ಹೊಡೆದು ಬಿಟ್ಟು ತೆಂಗಿನ ಗುಂಡಿನ ತರ ಮಣ್ಣು ತುಂಬಿ ಸಸಿ ನೆಟ್ಟಿವಿ. ಸ್ವಲ್ಪ ಔಷಧಿ ಕಳೆಗಿಳೆ ನೋಡ್ಕೊಂಡು ಗೊಬ್ಬರ ಸೋಯಾ ಗೊಬ್ಬರ ಅವು ಹಾಕೊಂಡು ಬಂದ್ವಿ. ಅಲ್ಲಿ ತಾನಾಗೆ ಒಂದು ವರ್ಷ ಹೈಬ್ರಿಡ್ ಅಲ್ಲ, ಈಗ ಹೂವು ಆಗೇ ಬಿಟ್ಟು ಎರಡು ವರ್ಷ ಹೂವು ಮರುದು ಒಂದು ಎರಡು ವರ್ಷ ಆಮೇಲಿಂದ ಫಸ್ಲಿಗೆ ಕೊಡ್ತಾ ಇದಾವೆ. ಅಂದ್ರೆ ಒಳ್ಳೆ ಇಳುವರಿ ಬರಬೇಕು ಅಂತಾರೆ, ತಾವು ಏನೇನು ಕ್ರಮಗಳನ್ನು ಕೈಗೊಂಡ್ರಿ ಮಾವಲ್ಲಿ? ಮಾವಿಗೆ ಅಂದ್ರೆ ಬೇಸೆ ಗೋಡು ಗಿಡ ಹೊಡಿಸ್ತೀವಿ, ಗೊಬ್ಬರ ಹಾಕ್ತಿವಿ ಒಂದ್ ಎರಡು ವರ್ಷಕ್ಕೆ ಒಂದ್ ನನ್ನ ತಟ್ಟಿ ಮೂರು ತಟ್ಟಿ ಎರಡ್ ಮೂರು ತಟ್ಟಿ ಹಾಕ್ತಿವಿ ನನ್ನ ಗಿಡಕ್ಕೆ. ಅದು ದೊಡ್ಡ ಮರ ಆದಂಗೆ ಜಾಸ್ತಿ ಬೇಕು ಅದಕ್ಕೆ, ಎರಡು ಮೂರು ತಟ್ಟಿ ಹಾಕ್ತಿವಿ ಅಷ್ಟೇ, ಇನ್ನೇನೇ ಇಲ್ಲ. ನಾವೇ ಬೇಸೆ ಅದನ್ನು ಹೊಡ್ಕೊಂಡಿರ್ತೇವೆ. ಅದ್ರ ಚೇಣಿ ಬಂದಾಗ ಬರ್ತಾರೆ, ಯಾರಾದರೂ ನೋಡ್ಕೊಂತಾರೆ, ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಮಾವಿಗೆ ಯಾವುದು ಕಾಯಿಲೆಗಳು ಬರಲ್ವ ಅಂತಾನ? ಸೊ ಇಬ್ಬಣೆ ಪಬ್ಬಣೆ ಬೀಳುತ್ತೆ, ಊದ್ರುತ್ತೆ, ಅದನ್ನೆಲ್ಲ ನಾವು ಅವರೇ ಗಮನಿಸ್ಕೊಂತಾರೆ, ನಾವೇನ ಇದು ಮಾಡ್ಕೊಂಡು. ನೀವು ಇಬ್ಬನಿ ಬಂದಾಗ ಹೂ ಉದುರಬಾರ್ದು ಅನ್ನೋದಕ್ಕೆ ಯಾವುದೇ ರೀತಿಯಾದ ಒಂದು ಕ್ರಮಗಳನ್ನು ತಗೊಂಡಿಲ್ವಾ? ಈಗ ಕೃಷಿ ಇಲಾಖೆಗೆ ಹೋಗಿ ಈ ರೀತಿ ಆಗಿದೆ ಅನ್ನೋದನ್ನ ಅವ್ರಿಗೆ ತಿಳಿಸಿ ಅವ್ರೇನಾದ್ರು ಅವರೇ ಚೇಣಿ ಮಾವಿನ ಗಿಡ ಮಾಡ್ಕೊಂತಾರಲ್ಲ, ಹೂವಿನಕಿನ ಮೊದಲೇ ಮಾಡ್ಕೊಂಡು ಹೂದಿ ಔಷಧಿ ಹೊಡ್ಕೊಂಡು ಅವರೇ ನೆಗ ಮಾಡ್ಕೊಂಡ್ಬಿಡ್ತಾರೆ. ನಾವೇನು ಅದ್ರದ್ದೇನಿಲ್ಲ, ನಾವೇನು ಬೆಳೆಸ್ಕೊಡೋದು ಬೇಸಾಯ ಗೊಬ್ಬರ ನೋಡ್ಕೊಳೋದಷ್ಟೇ, ಇನ್ನೇನು ನಾವು ನೋಡಲ್ಲ ಅವರೇ. ನೀವು ಹಾಕಿರ್ತಕ್ಕಂಥ 3 ಎಕರೆಯಲ್ಲಿ ಎಷ್ಟು ಇಳುವರಿ ತಗೋತೀರಾ? ಸುಮಾರು ಅಂದಾಜಿಲ್ಲ ನಮಗೆ, ಚೆನ್ನಾಗಿ ಬರುತ್ತೆ. ಖರ್ಚೆಷ್ಟು ಬಿಡ್ಬೋದು ಮಾವಿಗೆ? ಸುಮಾರು ಎಕರೆ ಒಂದು 30,000 ಬರುತ್ತೆ. ಲಾಭ ಸ್ವಲ್ಪ ಕಡಿಮೆ, ಇಳುವರಿ ಮಳೆಗಾಲ ಚೆನ್ನಾಗಿ ಕಡಿಮೆ ಆದರೆ ಮಾವಿಂದು ಇತ್ತೀಚೆಗೆ ಪರವಾಗಿಲ್ಲ. ಈಗ ಬಾದಾಮಿ ಒಂದು ಮಾತ್ರ ಮಳೆ ಜಾಸ್ತಿ ಆಗಿ ಹಣ್ಣುಗಳು ಕಾಯಿ ಬಂದಾಗ ಬಲ್ತ ಮೇಲೆ ಹಾಳಾಗ್ಬಿಡುತ್ತೆ. ಮಳೆ ಕಡಿಮೆ ಆದರೆ ಇಳುವರಿ ಚೆನ್ನಾಗಿ ಇದಾಗುತ್ತೆ. ಇಲ್ಲೆಲ್ಲಿ ಕೊಡ್ತೀರಾ ತಾವು? ಸುತ್ತಮುತ್ತ ಇಟ್ಕೊಂತಾರೆ, ನಮ್ಮೂರೆಲ್ಲ ಇಟ್ಕೊಂತಾರೆ. ಈ ಭದ್ರಾವತಿ ದಡಂಗಟ್ಟೆ ಎಲ್ಲ ಬಂದು ಚೇಣಿ ಮಾಡ್ಕೊಂಡು ಹೋಗ್ತಾರೆ. ಬೇರೆ ಕಡೆ ಕೊಡಲ್ಲ? ಇಲ್ಲ, ಯಾರು ಸಿಗ್ತಾರ ಅವರು ಕೊಡ್ತಾ ಇರ್ತೇವೆ. ಮಾಮೂಲಿ ಕೊಡೋರಿಗೆ ಕೊಡ್ತೇವೆ, ಅವರೆಲ್ಲರ ಬೇಡ ಅಂತಂದ್ರೆ ಬೇರೆಯವ್ರು ಬಂದು ಮಾಡ್ಕೊಂಡು ಹೋಗ್ತಾರೆ. ಒಟ್ಟಲ್ಲಿ ತೋಟ ಮಾಡಿ ತಮಗೆ ಅನುಕೂಲ ಆಗಿದೆ? ತೊಂದರೆ ಇಲ್ಲ, ಶ್ರಮ ಪಟ್ಟರೆ ಲಾಭ ಇದು. ಒಟ್ಟಲ್ಲಿ ಮಾವಿಗೆ ಯಾವ ರೀತಿಯಾದ ವಾತಾವರಣ ಇದ್ರೆ ಸೂಕ್ತ ಇದ್ರೆ ತಮಗೆ ಒಳ್ಳೆ ಇಳುವರಿ ಬರುತ್ತೆ ಅಂತೀರಿ? ಸೋಡ್ರು ಚೆನ್ನಾಗಿ ಬೀಳ್ಬೇಕು, ಮಳೆ ಕಮ್ಮಿ ಆಗ್ಬೇಕು. ಅದಕ್ಕೆ ಸೋಡ್ರು ಟೈಮಲ್ಲಿ ಸೋಡ್ರು ವಾತಾವರಣ ಏನು ಪ್ರಕೃತಿ ಏನೈತೆ ಅದು ಇದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ. ಈಗ ಮೋಡ ಈ ಥರ ಮೋಡ ಇದಾದರೆ ಈ ಹೂವಾಗೋ ಟೈಮ್, ಈಗ ಈ ಥರ ಮೋಡ ಆದರೆ ಹೂವಾಗೋಕ್ಕೆ ತೊಂದರೆ ಆಗುತ್ತೆ ಅಂತ ಇದು ಬರಲ್ಲ. ಸೋಡ್ರು ಬೀಳ್ಬೇಕು. ಅಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಈಗ ಇದೇ ಕಾಲ ಚಳಿಗಾಲನೇ ಒಳ್ಳೆ ಉತ್ತಮವಾದ್ದು, ಈ ಸಮಯದಲ್ಲಿ ಮಳೆ ಬರ್ತಾ ಇದೆ, ಒಂಚೂರು ಹೂವಿಗೆ ತೊಂದರೆ ಆಗುತ್ತೆ ಅಂತ ನನ್ನ ಅನುಭವ. ಅದಕ್ಕೆ ಯಾವ್ದೇ ರೀತಿಯಾದ ಔಷಧಿ ಇಲ್ಲ, ಹೂ ನಿಲ್ಲಕ್ಕೆ ಏನಿಲ್ಲ, ಹೂ ನಿಲ್ಲಕ್ಕೆ ಔಷಧಿ ಅವ್ರು ಹೊಡ್ಕೊಂತಾರೆ. ಈ ವಾತಾವರಣ ಒಳ ತಕ್ಷಣ ಈ ತರ ಮೋಡ ಆದ್ರೆ ಮತ್ತು ತೊಂದರೆ ಆಗುತ್ತೆ ಅನ್ನೋದು ನನ್ನ ಅನುಭವ. ಕೃಷಿ ಮಾಡೋರಿಗೆ ತಾವೇನ್ ಹೇಳ್ತೀರಿ? ಶ್ರಮ ಪಟ್ರೆ ಎಲ್ಲ ಫಲ ಇದೆ ಅಂತ ಹೇಳ್ಬೋದು. ಸ್ವಂತವಾಗಿ ಮಾಡಬೇಕು, ಎಲ್ಲ ಆಳುಗಳು ಕೂಟ ಮಾಡಿಸ್ರೆ ಏನೋ ಸಿಗೋದು ಕಷ್ಟನೇ. ಸ್ವಂತವಾಗಿ ಎಲ್ಲ ಕೈ ಹಾಕಿ ಮಾಡಿದ್ರೆ ನಾವೇನೆ. ನಿಮ್ಮ ಒಂದು ಅನುಭವದ ಪ್ರಕಾರವಾಗಿ ಹೇಳೋದಾದ್ರೆ ಬೇರೆಯವ್ರಿಗೆ ಏನು ಹೇಳ್ತೀರಿ? ಬೇರೆಯವರಿಗೆ ಅಂದರೆ ಸ್ವಂತವಾಗಿ ಮಾಡಬೇಕು. ಎಲ್ಲರೂ ಮಾಡೋಕ್ಕಾಗಲ್ಲರೂ ಕೂಲಿ ಕೊಟ್ಟು ಮಾಡಿಸ್ತಾರೆ. ಆ ಟೈಮಿಗೆ ಸರಿ ಮಾಡಿಸಿದ್ರೆ ಲಾಭ ಇದು. ಆ ಟೈಮ್ ಏನು ಟೈಮ್ ಏನು ಕೆಲಸ ಮಾಡಿಸ್ಬೇಕು ಅದನ್ನು ಮಾಡಿಸಿದ್ರೆ ಸಹಿ ಹೇಳಬಾರಿ. ಯಾವಾಗಲೂ ಮಾಡೋಕೆ ಹೋದ್ರೆ ಅದೇನು ಪ್ರಯೋಜನ ಆಗಲ್ಲ. ಅಂತಂದ್ರೆ ಈಗ ಗೊಬ್ಬರಗಳು ನೀವು ಹೇಳ್ದಂಗೆ ನೀವು ಏನೋ ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ತೀರಿ, ಬೇರೆಯವರಿಗೆ ಕೊಟ್ಟಿಗೆ ಗೊಬ್ಬರ ಸಿಗಲ್ಲ? ಕೊಟ್ಟಿಗೆ ಗೊಬ್ಬರ ಸಿಗುತ್ತೆ, ಅದೇನು ತೊಂದರೆ ಇಲ್ಲ. ಕಾಯಿಸಿಲ್ದರೂ ಕೆಲವರು ಈಸಿಯಾಗಿ ಜಲ್ದಿ ಫಾಸ್ಟ್ ಬರಬೇಕು ಅಂತೇಳಿ ಅದನ್ನ ಉಪಯೋಗಿಸ್ತಾರೆ. ನನ್ನ ಅನುಭವದಲ್ಲಿ ಕೊಟ್ಟಿಗೆ ಗೊಬ್ಬರನೇ ಒಳ್ಳೇದು ಅಂತ ನನ್ನ ಅನುಭವ. 2 ವರ್ಷಕ್ಕೊಂದ್ಸಲ ಕೊಟ್ಟರೆ ಸಾಕು, ಇದೆಲ್ಲ ಒಂದು 3 ತಿಂಗಳೊಳಗೆ ಇರುತ್ತೆ ಹಸರಾಗಿ, ಮತ್ತು ಅದೇ ಇದೆ 2 ವರ್ಷ ಕ್ಲೀನಾಗಿ ಫಲವತ್ತತೆ ಕೊಡುತ್ತೆ, ಭೂಮಿನೂ ಹಗುರವಾಗಿರುತ್ತೆ, ಮಣ್ಣೆಲ್ಲ. ಕೊಟ್ಟಿಗೆ ಗೊಬ್ಬರನೇ ನನ್ನ ಅನುಭವ ಒಳ್ಳೇದು. ಒಳ್ಳೇದು ಲೋಕೇಶ್ ಅವರೇ, ತಾವು ಇದುವರೆಗೂ ತಮ್ಮ ಒಂದು ಕೃಷಿ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ಸ್. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಮಾವು ತೆಂಗು ಹಾಗೂ ಅಡಿಕೆ ಕೃಷಿಯ ಅನುಭವ, ಈ ಕುರಿತು ತರೀಕೆರೆ ತಾಲೂಕು TR ಲೋಕೇಶ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು HM ಮಹೇಶ್. ಇನ್ನು ಮುಂದೆ ಕೇಳಿ, ದಾವಣಗೆರೆ ಜಿಲ್ಲೆ ರಾಮಗೊಂಡನಹಳ್ಳಿಯ ಕೆಂಚಮ್ಮ ಮತ್ತು ತಂಡದವರಿಂದ ದೇವರ ಪದ. ಸಾರಿಗ ಸಬದ ಬಡೋದ ವಿಸ್ರೋ ಬನ್ನಿರಿ ಜಡೇರಲ್ಲ ಹೊರದಾರಿಗೆ ಸಬದ ಬಡೋದ ವಿಸ್ರೋ ಬನ್ನಿರಿ ಜಡೇರಲ್ಲ ಹೊರದಾರಿಗೆ ಸಬದ ಬಡೋದ ವಿಸ್ರೋ ಬನ್ನಿರಿ ಜಡೇರಲ್ಲ ಹೊರದಾರಿಗೆ ಸಬದ ಬಡೋದ ವಿಸ್ರೋ ಬನ್ನಿರಿ ಜಡೇರಲ್ಲ ಮಾಟ ತೋದೆ ಸ್ರೋ ಬನ್ನಿರಿ ಜಡೇರಲ್ಲ ಮಾಳಿಗೆ ತೋದೆ ಮಾಟ ತೋದೆ ಸ್ರೋ ಬನ್ನಿರಿ ಜಡೇರಲ್ಲ ಮಾಳಿಗೆ ತೋದೆ ಮಾಟ ತೋದೆ ಸ್ರೋ ಬನ್ನಿರಿ ಜಡೇರಲ್ಲ ಮಾಳಿಗೆ ತೋದೆ ಮಾಟ ತೋದೆ ಸ್ರೋ ಬನ್ನಿರಿ ಜಡೇರಲ್ಲ ಜಡೇರಲ್ಲಿಂಗಿ ಎಂಬ ಕರ ಬಂದೆ ಸ್ರೋ ಬನ್ನಿರಿ ಜಡೇರಲ್ಲ ಶಿವಲಿಂಗಿ ಎಂಬ ಕರ ಬಂದೆ ಸ್ರೋ ಬನ್ನಿರಿ ಜಡೇರಲ್ಲ ಶಿವಲಿಂಗಿ ಎಂಬ ಕರವನ ಮೇದ ಯಾವೇ ಆ ಗುರುಗಳ ದಾವನ ಸ್ರೋ ಬನ್ನಿರಿ ಜಡೇರಲ್ಲ ಮಣಿಯಂತ ದಾವನ ಸ್ರೋ ಬನ್ನಿರಿ ಜಡೇರಲ್ಲ ಒಳಮಡಿ ಅಂತ ದಾವನ ಸ್ರೋ ಬನ್ನಿರಿ ಜಡೇರಲ್ಲ ಒಳಮಡಿ ಅಂತ ದಾವನ ಸ್ರೋ ಬನ್ನಿರಿ ಜಡೇರಲ್ಲ ಗೋಡ ಗೊಟ್ಟೆ ಕಳಸ್ತೆ ಮಾಳಿ ಬಂದೆ ಮಾಳಿಗೆ ತೋದೆ ಮಾಟ ತೋದೆ ಸ್ರೋ ಬನ್ನಿರಿ ಜಡೇರಲ್ಲ ಮಾಳಿಗೆ ತೋದೆ ಮಾಟ ಬನ್ನಿರಿ ಜಡೇರಲ್ಲ ಮಾಳಿಗೆ ತೋದೆ ಮಾಟ ತೋದೆ ಸ್ರೋ ಬನ್ನಿರಿ ಜಡೇರಲ್ಲ ಮಾಳಿಗೆ ತೋದೆ ಮಾಟ ತೋದೆ ಸ್ರೋ ಬನ್ನಿರಿ ಜಡೇರಲ್ಲ ಮಾಳಿಗೆ ತೋದೆ ಮಾಟ ತೋದೆ ಸೇರಿ ಗೇರಿ ನಾಗಾರಿ ತೋದೆ ದೊನೆ ಎಲ್ಲ ಸ್ರೋ ಬನ್ನಿರಿ ಜಡೇರಲ್ಲ ನಾಗಾರಿ ತೋದೆ ದೊನೆ ಬನ್ನಿರಿ ಜಡೇರಲ್ಲ ಗಾರಿ ತೋದೆ ದೊನೆ ಎಲ್ಲ ಸ್ರೋ ಬನ್ನಿರಿ ಜಡೇರಲ್ಲ ಗಾರಿ ತೋದೆ ದೊನೆ ಎಲ್ಲ ಸ್ರೋ ಬನ್ನಿರಿ ಜಡೇರಲ್ಲ ಬೊತ್ತೆಯ ಕೊರಳಲ್ಲಿರೋ ದ್ರಕ್ಷಿ ಕಾರಿ ಮಂಡಲವ ದರಿಸ್ಯಾರಿ ಸ್ರೋ ಬನ್ನಿರಿ ಜಡೇರಲ್ಲ ಮಂಡಲವ ದರಿಸ್ಯಾರಿ ಸ್ರೋ ಬನ್ನಿರಿ ಜಡೇರಲ್ಲ ಬನ್ನಿರಿ ಜಡೇರಲ್ಲ ಮಂಡಲವ ದರಿಸಾರಿ ಸ್ರೋ ಬನ್ನಿರಿ ಜಡೇರಲ್ಲ ಮಂಡಲವ ದರಿಸಾಳಿ ಬಾಳೆವನದಾಗೆ ಬರತಾರಿ ಸ್ರೋ ಬನ್ನಿರಿ ಜಡೇರಲ್ಲ ಬಾಳೆವನದಾಗೆ ಬರತಾರಿ ಸ್ರೋ ಬನ್ನಿರಿ ಜಡೇರಲ್ಲ ಬಾಳೆವನದಾಗೆ ಬರತಾರಿ ಸ್ರೋ ಬನ್ನಿರಿ ಜಡೇರಲ್ಲ ಬಾಳೆವನದ ಬರತಾರೆ ಸ್ರೋ ಬನ್ನಿರಿ ಜಡೇರಲ್ಲ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ದುರ್ಗಮ್ಮಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ದುರ್ಗಮ್ಮಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ಕುಕರ್ದಮ್ಮಗೆ ಮಂಗಳಂ ಜಯ ಜಯ ಮಂಗಳಂ ಶೋಭ ಶೋಭ ಮಂಗಳವಾಗಲಿ ಕುಕರ್ದಮ್ಮ ಅಣ್ಣಂದಲ್ಲಿ ಅಣಗಾಗಿ ಮೋನದಲ್ಲಿ ಅಣ್ಣ ವಾಸಿ ಗುಡಿ ಒಳಗೆ ಅಣ್ಣಂದಲ್ಲಿ ಅಣಗಾಗಿ ಮೋನದಲ್ಲಿ ಅಣ್ಣಿನ ರಾಸಿಯ ಗುಡಿ ಒಳಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ದುರ್ಗಮ್ಮಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ದುರ್ಗಮ್ಮ ಕೈ ಜಾನದಲ್ಲಿ ಕಿಗಾಗಿ ಮೋನಾ

ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೀಡಿಯಂ ವಿಎಂ ತರಂಗಾಂತರ 444.44 ಮೀಟರ್ಗಳು ಹಾಗೂ ಎಫ್ಎಂ ತರಂಗಾಂತರ 103.5 ಮೆಗಾಹರ್ಟ್ಸ್ ಇಲ್ಲಿ ಪ್ರಸಾರವಾಗಲಿದೆ. ಕಿಸಾನ್ ವಾಣಿ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಆತ್ಮೀಯರೇ, ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ, ಈ ಕುರಿತು ತರೀಕೆರೆ ತಾಲೂಕು ಪುಟ್ಟಸ್ವಾಮಿ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಆಕಾಶವಾಣಿ ಭದ್ರಾವತಿ, ಸಮಯ 7:34 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ. ನಾನು ನಿಮ್ಮ ಡಾಕ್ಟರ್ ಶಮಿತಾ ಮಲ್ನಾಡ್. ಇಂದಿನ ಯುವ ಜನರೇ ಭವ್ಯ ಭಾರತದ ಭವಿಷ್ಯ. ಹೌದು, ಮತದಾನ ದೇಶದ ಸಂವಿಧಾನ ನಮಗೆ ನೀಡಿರುವಂತಹ ಮಹತ್ವದ ನಾಗರಿಕ ಸ್ವಾತಂತ್ರ್ಯ ಮತ್ತು ಹಕ್ಕು. ಯಾವುದೇ ಆಸೆ ಆಮಿಷಕ್ಕೆ ಬಲಿಯಾಗಬೇಡಿ, ನಿರಾಸಕ್ತಿ ತೋರಿಸಬೇಡಿ. ನಿಮ್ಮ ಕ್ಷೇತ್ರದ ಮಾಹಿತಿಯನ್ನ ಪಡೆದು ಯೋಗ್ಯ ಜನಪ್ರತಿನಿಧಿಗೆ ತಪ್ಪದೆ ಮತ ಚಲಾಯಿಸಿ. ಇದೇ May 10 ಯಾವುದೇ ಊರಿಗೆ ಹೋಗೋ ಕೆಲಸ ಅದು ಇದು ಅಂತ ಮಾಡದೆ ನಿಮ್ಮ ಕರ್ತವ್ಯವನ್ನ ನಿಭಾಯಿಸಿ ಭವ್ಯ ಭಾರತದ ಉತ್ತಮ ನಾಗರಿಕರಾಗಿ. ನಮಸ್ಕಾರ. ಆಕಾಶವಾಣಿ ಪ್ರದೇಶ ವಾರ್ತೆಗಳು, ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ಪೌಷ್ಟಿಕಾಂಶ ಭದ್ರತೆ ಖಾತರಿಯಲ್ಲಿ ಹೈನುಗಾರಿಕೆ ಮಹತ್ವದ ಪಾತ್ರ, ರಾಷ್ಟಪತಿ ದ್ರೌಪದಿ ಮುರ್ಮು. 2030 ವೇಳೆಗೆ ಮಲೇರಿಯಾ ಮುಕ್ತ ಭಾರತ ಗುರಿ, ಡಾ ಮನ್ಸುಖ್ ಮಾಂಡವೀಯ. ಕರ್ನಾಟಕ ವಿಧಾನಸಭಾ ಚುನಾವಣೆ, ಉಮೇದುವಾರಿಕೆ ಹಿಂಪಡೆಯುವ ಪ್ರಕ್ರಿಯೆ ಮುಕ್ತಾಯ. ಐಪಿಎಲ್ ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: